ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟ್ ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟ್ ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಕೇಳಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾಕ್ಟರ್ ದೇವರಾಜ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ದೇವರಾಜ್ ಅವರೇ. ನಮಸ್ಕಾರ. ಮಾವು ನಮ್ಮ ಮುಖ್ಯವಾದ ಒಂದು ಹಣ್ಣಿನ ಬೆಳೆ. ಹೌದು. ಇದನ್ನು ಹಣ್ಣುಗಳ ರಾಜ ಅಂತ ಕೂಡ ಕರೀತಾರೆ. ಹೌದು. ಈ ಮಾವಿನ ಬೆಳೆಗೆ ಈ ಹೂ ಬಿಡುವಂಥ ಸಮಯದಲ್ಲಿ, ವಿಶೇಷವಾಗಿ ಚಳಿಗಾಲದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತವೆ. ಹೌದು. ಅದರಲ್ಲಿ ರೋಗಗಳ ಸಮಸ್ಯೆ ಆಗ್ಬೋದು, ಕೀಟಗಳ ಸಮಸ್ಯೆ ಆಗ್ಬೋದು, ಮತ್ತು ಬೇರೆ ಒಂದು ಸಸ್ಯ ಶಾರೀರಿಕ ಸಮಸ್ಯೆಗಳಾಗ್ಬೋದು. ಈ ಎಲ್ಲ ಸಮಸ್ಯೆಗಳನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕಾಗತ್ತೆ, ಸಸ್ಯ ಸಂರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಾವಿವತ್ತು ಪರಿಚಯವನ್ನು ಮಾಡಿಕೊಡ್ಬೇಕು. ಖಂಡಿತ. ಮೊದಲಿಗೆ ಈ ಮಾವಿನ ಬೆಳೆಗೆ ಬರುವಂಥ ರೋಗಗಳ ಬಗ್ಗೆ ನಾವು ನೋಡೋದಾದರೆ, ಈ ಮಾವಿಗೆ ಬರುವಂಥ ಮುಖ್ಯವಾದ ರೋಗಗಳು ಯಾವ್ಯಾವು ಅಂತೀರಿ? ಮಾವಿಗೆ ಹೂವು ಕಟ್ಟುವ ಹಂತದಿಂದ ಹಿಡಿದು ಕೊಯ್ಲು ಮಾಡುವವರೆಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರ್ತವೆ, ರೋಗಗಳು ಕಾಣಿಸ್ತವೆ. ಇದರಲ್ಲಿ ಕೆಲವು ಮುಖ್ಯವಾಗಿರ್ತಕ್ಕಂಥ ಕೆಲವು ರೋಗಗಳನ್ನು ನಾವು ಹೇಳೋದಾದರೆ, ಮೊದಲನೇದಾಗಿ ಈ ಬೂದು ರೋಗ ಅಂತ ಹೇಳ್ತೀವಿ, ಪೌಡ್ರಿ ಮಿಲ್ಡ್ಯೂ ಅಂತ ಹೇಳ್ತೀವಿ. ಆಮೇಲೆ ಗಿಡಗಳು ತುದಿಯಿಂದ ಒಣಗಿ ಸಾಯುವಂಥದ್ದು, ಅದು ಡೈಬ್ಯಾಕ್ ಅಂತ ಹೇಳ್ತೀವಿ. ಆಮೇಲೆ ಕಪ್ಪು ಕಾಡಿಗೆ ರೋಗ, ಸೂಟಿ ಮೌಳ್ ಅಂತ ಹೇಳ್ತೀವಿ. ಆಮೇಲೆ ಹೂ ಗೊಂಚಲು ವಿಕಾರ ರೂಪದಲ್ಲಿ ಇರುವಂಥದ್ದು, ಅದು ಮ್ಯಾಂಗೋ ಮಾಲ್ಫಾರ್ಮೇಷನ್ ಅಂತ ಹೇಳ್ತೀವಿ. ಇದರ ಜೊತೆಗೆ ಚಿಬ್ಬು ರೋಗ ಅಂತ ಬರುತ್ತೆ, ಆಂಥ್ರಾಕ್ನೋಸ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಈ ಹೂಗಳ ಅಂಗಮಾರಿ ರೋಗ, ಬ್ಲಾಸಮ್ ಬ್ಲೈಟ್ ಅಂತ ಹೇಳ್ತೀವಿ. ಈ ಒಂದು 5-6 ಪ್ರಮುಖ ರೋಗಗಳು ಮಾವಿಗೆ ಬರ್ತವೆ. ಈಗ ಬೂದಿ ರೋಗ ಅಂತ ತಾವು ಹೇಳಿದ್ರಿ. ಹೌದು. ಈ ಬೂದಿ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಈ ಬೂದಿ ರೋಗ ಸಾಮಾನ್ಯವಾಗಿ ಈ ಡಿಸೆಂಬರ್ ಜನವರಿ ಈ ತಿಂಗಳುಗಳು ಏನಿದೆ, ಇಲ್ಲಿ ಹಗಲಿನ ಉಷ್ಣಾಂಶ ಜಾಸ್ತಿ ಇದ್ದು ಈ ರಾತ್ರಿ ವೇಳೆ ಹಿಮ ಮತ್ತು ಚಳಿ ಈ ವಾತಾವರಣ ಇದ್ದಾಗ ಈ ಬೂದಿ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಬಿಳಿ ಬಣ್ಣದ ಈ ಬೂದಿ ಮುಚ್ಚಿರ್ತಕ್ಕಂಥ ಈ ಚುಕ್ಕೆಗಳು ಏನಿರ್ತವೆ ಈ ಎಲೆಗಳ ಕೆಳಭಾಗದಲ್ಲಿ, ಮತ್ತು ಹಸಿರು ಈ ಕೊಂಬೆಗಳು ಏನಿರ್ತವೆ ಸಣ್ಣ ಸಣ್ಣ ಕೊಂಬೆಗಳು, ಸೊ ಇವುಗಳ ಮೇಲೆ ಕಂಡು ಬರ್ತವೆ. ಆಮೇಲೆ ಇದೇ ಟೈಮ್ಗೆ ಈ ಬೆಳೆ ಹೂ ಕಚ್ಚುವ ಹಂತದಲ್ಲೂ ಇರುತ್ತೆ. ಅದೇನಾಗುತ್ತೆ, ಈ ಬಿಳಿ ಬಣ್ಣದ ಶಿಲೀಂಧ್ರ ಫಂಗಸ್ ಏನಿರುತ್ತೆ ಈ ಹೂ ಗೊಂಚಲಿಗೂ ಹರಡುತ್ತೆ. ಆಮೇಲೆ ಹೂ ಉದುರೋದು ಜಾಸ್ತಿ ಆಗುತ್ತೆ. ಆಮೇಲೆ ಈ ಕ್ರಮೇಣವಾಗಿ ಈ ಬಿಳಿ ಬೂಸ್ಟ್ ಏನಿರುತ್ತೆ ಇದು ಕಂದು ಬಣ್ಣಕ್ಕೆ ತಿರುಗಿಬಿಟ್ಟು ಹೂ ಗೊಂಚಲು ಒಣಗೋದಕ್ಕೂ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಈ ಕಾಯಿಗಳು ಈ ಗಾತ್ರದಲ್ಲಿ ಚಿಕ್ಕದಾಗ್ತವೆ, ಉದುರೋಗ್ತವೆ. ಆಮೇಲೆ ಕೆಲವೊಮ್ಮೆ ನಾವು ಈ ಕಾಯಿಗಳು ಸೀಳೋದನ್ನು ಸಹ ಕಾಣ್ಬೋದು, ಕಾಯಿ ಡೆವಲಪ್ ಆಗ್ತಾ. ಸರಿ ಸರಿ. ಈ ರೀತಿಯಾಗಿ ಈ ಬೇರೆ ಬೇರೆ ಹಂತಗಳಲ್ಲಿ ಈ ಲಕ್ಷಣಗಳು ಕಂಡುಬರುತ್ತೆ, ಬೆಳೆಗೆ ನಷ್ಟ ಉಂಟು ಮಾಡುತ್ತೆ. ಅಂದ್ರೆ ಈ ಬೂದಿ ರೋಗವನ್ನು ನಾವು ಹೇಗೆ ನಿರ್ವಹಣೆ ಮಾಡೋದು ಅಂತೀರಿ? ಈ ಬೂದು ರೋಗ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ನಾವು ಕೆಲವು ಶಿಲೀಂಧ್ರ ನಾಶಕಗಳನ್ನ ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಮುಂಜಾಗ್ರತೆಯಾಗಿ ಹೂ ಬಿಡೋದಕ್ಕೆ ಮುಂಚೆ ಮತ್ತೆ ಹೂ ಕಾಯಿ ಕಚ್ಚಿದ ಕೂಡಲೇ ಗಂಧಕ, ಸಲ್ಫರ್ ಅಂತ ಏನ್ ಹೇಳ್ತೀವಿ, ನೀರಿನಲ್ಲಿ ಕರಗುವಂತ ಗಂಧಕ, ನೀರಿನಲ್ಲಿ ಕರಗುವಂತ ಗಂಧಕ, ಇದು 3 ಗ್ರಾಂ 1 ಲೀಟರ್ ನೀರಿಗೆ, ಅಥವಾ ಹೆಕ್ಸಾಕೊನೋಜೋಲ್ ಅಂತ ಸಿಗುತ್ತೆ ಅದು 1 ಮಿಲಿಲೀಟರ್ 1 ಲೀಟರ್ ನೀರಿಗೆ, ಅಥವಾ ಪ್ರೋಪಿನೆಬ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ. ಇವುಗಳಲ್ಲಿ ಯಾವುದಾದ್ರೂ ಔಷಧಿಯನ್ನು ನಾವು ರೋಗದ ತೀವ್ರತೆ ನೋಡಿಕೊಂಡು ಸಿಂಪರಣೆ ಮಾಡ್ಕೋಬೇಕಾಗತ್ತೆ. ಸರಿ, ಇಲ್ಲಿ ಒಂದು ಎಚ್ಚರಿಕೆ ಏನು ಅಂತಂದ್ರೆ, ವೆಟಬಲ್ ಸಲ್ಫರ್ ಅಂತ ನಾನು ಏನ್ ಹೇಳಿದೆ, ನೀರಿನಲ್ಲಿ ಕರಗ ಗಂಧಕ, ಗಂಧಕ. ಸೊ ಇದು ವಾತಾವರಣದಲ್ಲಿ ಉಷ್ಣಾಂಶ 30 ಡಿಗ್ರಿಗಿಂತ ಜಾಸ್ತಿ ಏನಾದರೂ ಇದ್ದಾಗ ಅಂತ ಟೈಮಲ್ಲಿ ಅದನ್ನ ಬಳಸೋದು ಸೂಕ್ತ ಅಲ್ಲ. ಯಾಕಂದ್ರೆ ಇದರಿಂದ ಸ್ವಲ್ಪ ಈ ಚಿಗುರು ಅಥವಾ ಹೂವು ಸ್ವಲ್ಪ ಸುಡೋ ಅಂತ ಬರ್ನ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ವಾತಾವರಣದಲ್ಲಿ ಟೆಂಪರೇಚರ್ 30 ಡಿಗ್ರಿ ಕಡಿಮೆ ಇದ್ದ ಟೈಮಲ್ಲಿ ನಾವು ಸಿಂಪರಣೆ ಮಾಡ್ಕೋಬಹುದು. ಸೊ ಈ ರೀತಿ ಇದನ್ನ ನಿರ್ವಹಣೆ ಮಾಡಬಹುದು ಮಾಡ್ಕೋಬಹುದು. ಎರಡನೇ ತಾವು ತಿಳಿಸಿದ್ದು ಈ ತುದಿಯಿಂದ ಗಿಡಗಳ ಸಾಯುವಿಕೆ ಅಂತದ್ದು. ಹೌದು, ಮರಗಳ ತುದಿಗಳು ಒಣಗುವಂತದ್ದು. ಹೌದು ಹೌದು. ಇದರ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಇದು ಏನಾಗುತ್ತೆ, ಈ ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರ್ ಈ ತಿಂಗಳುಗಳಲ್ಲಿ ಈ ಮರದ ರೆಂಬೆಗಳು ಒಣಗದಂತೆ ಕಂಡು ಬರ್ತವೆ. ಆಮೇಲೆ ಎಲೆಗಳು ಏನಾಗುತ್ತೆ, ಪೂರ್ತಿ ಉದುರಿ ಬೀಳ್ತವೆ. ಆಮೇಲೆ ಇಡೀ ಮರ ಒಂದ್ ರೀತಿ ಸುಟ್ಟಂತೆ ಕಾಣುತ್ತೆ. ನಾವೇನಾದ್ರೂ ಕಾಂಡ ಸೀಳಿ ನೋಡಿದಾಗ ಒಂದ್ ರೀತಿಯ ಕಂದು ಬಣ್ಣದ ಅಂಗಾಂಶ ನಮ್ಗೆ ಕಾಣಿಸುತ್ತೆ. ಅದು ಸೊ ಇದು ಈ ಡೈಬ್ಯಾಕ್ ಅಥವಾ ಒಣಗುವಂತಹದ್ದು ಮರಗಳ ಸಾಯುವಿಕೆಯ ಒಂದು ಲಕ್ಷಣಗಳು. ಇದರ ನಿರ್ವಹಣೆ ಹೇಗೆ ಅಂತೀರಿ? ಈ ರೋಗನ ನಾವು ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಮೊದಲನೇದು ನಾವು ಈ ರೀತಿಯ ಮರಗಳನ್ನ ಸ್ವಲ್ಪ ಬೇಗ ಗುರುತಿಸಬೇಕಾಗತ್ತೆ. ಗುರುತಿಸ್ಬಿಟ್ಟು ಈ ಒಣಗಿರ್ತಕ್ಕಂಥ ಈ ಮರದ ಭಾಗಗಳೇನಿರ್ತವೆ ಅದನ್ನ ಸ್ವಲ್ಪ ಹಸಿ ಭಾಗದೊಂದಿಗೆ ಕತ್ತರಿಸಿ ಮತ್ತೆ ಅದನ್ನ ಸುಟ್ಟು ನಾಶ ಪಡಿಸ್ಬೇಕು. ಸರಿ. ಆಮೇಲೆ ಈ ಕಾಪರ್ ಆಕ್ಸಿಕ್ಲೋರೈಡ್, ಹೌದು, COC ಅಂತ ಏನ್ ಹೇಳ್ತೀವಿ, ಸೊ ಇದನ್ನ 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿಬಿಟ್ಟು ಈ ಚಾಟ್ನಿ ಮಾಡಿದ ಕೂಡಲೇ ಈ ಬೆಳೆಗೆ ಸಿಂಪರಣೆ ಮಾಡಬೇಕಾಗತ್ತೆ. ಮತ್ತೆ ನಾವು ಎಲ್ಲಿ ಕತ್ತರಿಸಿರ್ತೀವಿ ಆ ಭಾಗಗಳು ಏನಿರ್ತವೆ ಅಲ್ಲಿ ಒಂದ್ ರೀತಿ ಲೇಪನ ಮಾಡಬೇಕು, ಪೇಸ್ಟ್ ತರ ಮಾಡಿ ಲೇಪನ ಮಾಡಬೇಕು. ಮಾಡಿದಾಗ ಅದು ಇನ್ಫೆಕ್ಷನ್ ಕಡಿಮೆ ಆಗುತ್ತೆ, ಕಡಿಮೆ ಆಗಿ ಒಳ್ಳೆದಾಗುತ್ತೆ. ಜೊತೆಗೆ ಈ ಥಯೋಫಿನೇಟ್ ಮೀಥೈಲ್ 1 ಗ್ರಾಂ ಅಥವಾ ಕ್ಲೋರೋಥಲೋನಿಲ್ ಕವಚ್ ಅಂತ ಸಿಗುತ್ತೆ, ಇದು 2 ಗ್ರಾಂ. ಇದನ್ನ ನಾವು ಈ ಮಳೆಗಾಲದಲ್ಲಿ ವಾತಾವರಣ ನೋಡಿಕೊಂಡು ಪ್ರತಿ 15 ದಿವಸಗಳಿಗೊಮ್ಮೆ ಸಿಂಪರಣೆ ಮಾಡಿದ್ರೆ ಈ ಒಂದು ತುದಿಯಿಂದ ಮರಗಳ ಸಾಯುವಿಕೆ ಏನಿದೆ ಇದನ್ನ ನಾವು ನಿವಾರಿಸ್ಕೋಬಹುದು. ಇನ್ನೊಂದು ತಾವು ತಿಳಿಸಿದ್ದು ಈ ಕಪ್ಪು ಕಾಡಿಗೆ ರೋಗ, ಇದರ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಈ ಕಪ್ಪು ಕಾಡಿಗೆ ರೋಗ ಸಾಮಾನ್ಯವಾಗಿ ಈ ಜಿಗಿ ಹುಳ ಏನಿರುತ್ತೆ, ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ ವಿವರವಾಗಿ. ಈ ಜಿಗಿ ಹುಳ ಸ್ರವಿಸ್ತಕ್ಕಂತ ಒಂದು ದ್ರಾವಣ ಇರುತ್ತೆ, ಅಂಟು ದ್ರಾವಣ ಇರುತ್ತೆ. ಆ ಅಂಟು ದ್ರಾವಣದ ಮೇಲೆ ಈ ಕಪ್ಪು ಶಿಲೀಂಧ್ರ ಬೆಳೆಯುತ್ತೆ, ಸೂಟಿ ಮೋಲ್ಡ್ ಅಂತ ಹೇಳ್ತೀವಿ ಅದು. ಇದು ಬರೀ ಜಿಗಿ ಹುಳ ಒಂದೇ ಅಲ್ಲ, ಇತರೆ ಈ ರಸ ಇರೋ ಕೀಟಗಳು, ಸ್ಕೇಲ್ ಇನ್ಸೆಕ್ಟ್ಸ್ ಅಂತ ಬರುತ್ತೆ, ಮಿಲಿ ಬಗ್ಸ್ ಅಂತ ಬರುತ್ತೆ, ಇವೆಲ್ಲ ಈ ಒಂದು ಅಂಟು ಏನು ಸ್ರವಿಸ್ತವೆ ಅದ್ರ ಮೇಲೆ ಈ ಶಿಲೀಂಧ್ರ ಬೆಳೆದು ಒಂದ್ ರೀತಿ ಕಪ್ಪು ಬೂಸ್ಟ್ ತರ ಹರಡುತ್ತೆ. ಅದು ಎಲೆ ಮೇಲೆ, ಕಾಂಡದ ಮೇಲೆ, ಹಣ್ಣಿನ ಮೇಲೂ ಸಹ ಇದು ಅಡಕ ಆಗಿರುತ್ತೆ. ಇದು ಆಮೇಲೆ ಈ ತರದ ಮರಗಳು ಸಹ ಒಂದ್ ರೀತಿ ಕಪ್ಪು ಆಗಿರ್ತವೆ, ಒಂದ್ ರೀತಿ ಅಸಹ್ಯವಾಗಿರ್ತವೆ. ಅದು ಇದು ಕಪ್ಪು ಕಾಡಿಗೆ ರೋಗದ ಲಕ್ಷಣಗಳು. ಮುಖ್ಯವಾಗಿ ಇದರ ನಿವಾರಣೆ ಹೇಗೆ ಅಂತೀರಿ? ಇದರ ನಿರ್ವಹಣೆ ಏನಂತಂದ್ರೆ, ನಾನು ಆಗ್ಲೇ ಹೇಳಿದಂಗೆ ಇದು ಏನು ಕೀಟಗಳ ಸವಿಸುವ ದ್ರವಣದಿಂದ ಬರೋದ್ರಿಂದ ಕೀಟಗಳನ್ನ ನಾವು ಹತೋಟಿ ಮಾಡ್ಕೋಬೇಕು, ಅದೇ ಮುಖ್ಯವಾದ ಕ್ರಮ. ಹೌದೌದು, ಕೀಟಗಳ ಹತೋಟಿಗೆ ಸೂಕ್ತವಾಗಿರ್ತಕ್ಕಂತ ಕೀಟನಾಶಕಗಳು ಏನಿದೆ ಸೊ ಅದನ್ನ ನಾವು ಬಳಸ್ಕೋಬೇಕಾಗತ್ತೆ. ಆಮೇಲೆ ಈ ಗಂಜಿ, ಇಂಡಸ್ಟ್ರಿಯಲ್ ಸ್ಟಾರ್ಚ್ ಅಂತ ಸಿಗುತ್ತೆ, ಇದು 2%. ಇದನ್ನ ನಾವು ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಈ ಕಪ್ಪು ಶಿಲೀಂಧ್ರ ಪದರ ಪದರವಾಗಿ ಉದುರೋಗುತ್ತೆ. ಬಿಟ್ಕೊಂಡ್ಬಿಟ್ಟು ಉದುರುತ್ತೆ. ಸೊ ಈ ರೀತಿ ಮಾಡಿ ನಾವು ಈ ಕಪ್ಪು ಕಾಡಿಗೆ ರೋಗವನ್ನ ನಿರ್ವಹಣೆ ಮಾಡ್ಕೋಬಹುದು. ಇನ್ನೊಂದು ತಾವು ತಿಳಿಸಿದ್ದು ಚಿಬ್ಬು ರೋಗ ಅಂತ. ಹೌದು, ಈ ಚಿಬ್ಬು ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಚಿಬ್ಬು ರೋಗ ಇದನ್ನ ನಾವು ಆಂಥ್ರಾಕ್ನೋಸ್ ಅಂತ ಹೇಳಿ ಸಹ ಹೇಳ್ತೀವಿ. ಈ ರೋಗ ಸಹ ಬೇರೆ ಬೇರೆ ಹಂತಗಳಲ್ಲಿ ಬರುತ್ತೆ. ಇದು ಹೂ ಗೊಂಚಲಿನ ಮೇಲೆ ಬಂದಿರಬಹುದು, ಆಮೇಲೆ ಎಳೆದಾಗಿರ್ತಕ್ಕಂಥ ಎಲೆ ಮೇಲೆ, ಚಿಗುರು ಮೇಲೆ ಏನಾಗುತ್ತೆ, ಈ ಕಂದು ಬಣ್ಣದ ಚುಕ್ಕೆಗಳು ಮೊದಲಿಗೆ ಕಾಣಿಸ್ಕೊಳ್ತವೆ. ಅವು ಕ್ರಮೇಣ ವೃದ್ಧಿ ಆಗಿಬಿಟ್ಟು ಈ ಪೂರ್ತಿ ಎಲೆ ಅಥವಾ ಹೂ ಗೊಂಚಲು ಒಣಗಿದ ಹಾಗೆ ಗೋಚರಿಸುತ್ತೆ. ಸೊ ಇದು ಮುಖ್ಯವಾದ ಲಕ್ಷಣ ಚಿಬ್ಬು ರೋಗದ. ಚಿಬ್ಬು ರೋಗದ ನಿರ್ವಹಣೆ ಹೇಗೆ ಅಂತೀರಿ? ಈ ಚಿಬ್ಬು ರೋಗನ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಇದಕ್ಕೆ ಈ ಥಯೋಫಿನೇಟ್ ಮೀಥೈಲ್ ಬರುತ್ತೆ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಈ ಕ್ಲೋರೋಥಲನಿಲ್ ಕವಾಚ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಈ ಔಷಧಿಯನ್ನ ಸಿಂಪರಣೆ ಮಾಡೋದ್ರಿಂದ ಈ ಚಿಬ್ಬು ರೋಗನ ನಾವು ನಿರ್ವಹಣೆ ಮಾಡ್ಕೋ. ಅಂದ್ರೆ ಎಲೆಗೆ ಮತ್ತೆ ಹೂಗೆಲ್ಲ ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನೊಂದು ತಾವು ತಿಳಿಸಿದ್ದು ಮುಖ್ಯವಾದ ರೋಗ ಹೂ ಅಂಗಮಾರಿ ರೋಗ ಅಂತ. ಹೌದು, ಇದರ ಲಕ್ಷಣಗಳು ಹೇಗಿರ್ತವೆ ಅಂತೇಳಿ. ಈ ಹೂ ಅಂಗಮಾರಿ ರೋಗ ಅದನ್ನ ಬ್ಲಾಸಮ್ ಬ್ಲೈಟ್ ಅಂತಲೂ ಸಹ ನಾವು ಹೇಳ್ತೀವಿ. ಇದು ಸ್ವಲ್ಪ ಹೂ ಬಿಡೋ ಹಂತದಲ್ಲಿ ಈ ತುಂತುರು ಮಳೆ ಆ ರೀತಿ ವಾತಾವರಣ ಏರುಪೇರು ಇದ್ದಾಗ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ರೋಗ ಅಂತೇಳಿ ಹೇಳ್ಬಹುದು. ಇಲ್ಲಿ ಏನಾಗುತ್ತೆ, ಈ ಕಪ್ಪು ಚುಕ್ಕಿಗಳು ಈ ಹೂಗಳ ಮೇಲೆ ಕಾಣಿಸ್ಕೊಂಡು ಅದು ಕ್ರಮೇಣ ಜಾಸ್ತಿಯಾಗಿ ಹೂ ಉದುರೋದಕ್ಕೆ ಶುರುವಾಗುತ್ತೆ. ಆಮೇಲೆ ಈ ರೀತಿಯ ಮರಗಳಲ್ಲಿ ಕಾಯಿಗಳು ಹಿಡಿಯೋದೇ ಇಲ್ಲ. ಇದು ತುಂಬಾ ಪ್ರಮುಖವಾಗಿರ್ತಕ್ಕಂಥ ರೋಗ. ಅಂದ್ರೆ ಇದರ ಒಂದು ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬಹುದು ಅಂತೇಳಿ. ಈ ರೋಗನ ನಾವು ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಇಬ್ಬನಿ ಬೀಳ್ತಾ ಇರುತ್ತಲ್ವಾ. ಹೌದು. ಸೊ ಆ ರೀತಿ ಏನಾದರೂ ಲಕ್ಷಣಗಳು ಇದ್ದು ಆಮೇಲೆ ಹೂ ಬಿಡ್ತಾ ಇದ್ದಾಗ ಜಡಿ ಆ ಥರ ಏನಾದರೂ ಇದ್ದಾಗ ನಾವು ತುಂಬ ಎಚ್ಚರ ವಹಿಸಿರ್ಬೇಕು. ಆಮೇಲೆ ಇದಕ್ಕೆ ಚೆನ್ನಾಗಿ ತೊಯ್ಯೋ ಥರ ಈ ಶಿಲೀಂದ್ರನಾಶಕಗಳನ್ನು ಸಿಂಪಡಿಸ್ಬೇಕು. ಯಾವುದು ಅಂತಂದರೆ ಈ ಥಯೋಫಿನೇಟ್ ಮೀಥೈಲ್ ಅಥವಾ ಕ್ಲೋರೋಥಲನಿಲ್ ಕವಾಚ್ ಅಂತ ಈಗ ನಾನು ಏನ್ ಹೇಳಿದೆ ಅದು. ಆಮೇಲೆ ಅದರ ಜೊತೆಗೆ ಇನ್ನೊಂದು ಔಷಧಿ ಬರುತ್ತೆ, ಪ್ರೊಪಿನೆಬ್ ಪ್ಲಸ್ ಇಪ್ರೋಡಿಯಾನ್ ಇರ್ತಕ್ಕಂತ ಒಂದು ಸಂಯುಕ್ತ ಶಿಲೀಂದ್ರನಾಶಕ. ಇದು 2 ಗ್ರಾಂ 1 ಲೀಟರ್ ನೀರಿಗೆ. ಈ ಔಷಧಿಗಳನ್ನ ನಾವು ಬದಲಾಯಿಸಿಕೊಂಡು ಈ ಹೂ ಬಿಡೋ ಸಮಯದಲ್ಲಿ ಇಬ್ಬನಿ ಬೀಳ್ತಾ ಇದ್ದಾಗ ಇದನ್ನ ನಾವು ಸಿಂಪರಣೆ ಮಾಡ್ಕೋಬೇಕಾಗಿ ಸಿಂಪರಣೆ ಮಾಡ್ಕೋಬೇಕಾಗುತ್ತೆ. ಆಮೇಲೆ 15 ದಿನಗಳ ಅಂತರದಲ್ಲಿ ನೋಡ್ಕೊಂಡು ಈ ವಾತಾವರಣ ನೋಡಿ ರೋಗದ ತೀವ್ರತೆ ನೋಡ್ಕೊಂಡು ಪುನರಾವರ್ತನೆ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಶಿಲೀಂದ್ರನಾಶಕ ಬದಲಾಯಿಸಿ ಮಾಡ್ತಾ ಇರ್ಬೇಕು. ಬದಲಾಯಿಸಿ ಮಾಡಿದ್ರೆ ತುಂಬಾ ಒಳ್ಳೇದು. ಇನ್ನೊಂದು ತಾವು ತಿಳಿಸಿದ್ದು ವಿಕೃತ ಹೂ ಗೊಂಚಲು ರೋಗ. ಹೌದು. ಇದರ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ವಿಕೃತ ಹೂಗೊಂಚಲು ಅದು ಹೆಸರೇ ಹೇಳ್ತಾ ಇರೋ ಹಾಗೆ ಇದು ಈ ಬೆಳೆ ಬೇರೆ ಬೇರೆ ಹಂತಗಳಲ್ಲಿ ಏನಾಗುತ್ತೆ, ಈ ಎಳೆ ಕಡ್ಡಿಗಳು ಅಲ್ಲಿರ್ತಕ್ಕಂಥ ಎಲೆಗಳೇನಾಗ ಚಿಕ್ಕದಾಗ್ತವೆ. ಹೌದು. ಆಮೇಲೆ ಒತ್ತೊತ್ತಾಗಿ ಬೆಳೆದು ಸುಳಿ ಮುದುಡ್ಕೊಂಡಿರುತ್ತೆ, ಒಂದು ರೀತಿ ವಿಕಾರ ರೂಪ ಪಡ್ಕೊಂಡಿರುತ್ತೆ. ಅದೇ ರೀತಿ ಹೂ ಗೊಂಚಲು ಸಹ ಇದೇ ರೀತಿ ವಿಕೃತ ರೂಪ ಪಡೆದುಕೊಂಡು ಕಾಯಿ ಕಚ್ಚೋದಿಲ್ಲ. ಇದು ಮುಖ್ಯವಾದ ಒಂದು ಲಕ್ಷಣ ಅಂತೀರಿ. ಹೌದು. ಇದರ ನಿರ್ವಹಣೆ ಹೇಗೆ ಮಾಡ್ಕೋಬಹುದು ಅಂತೀರಿ? ಈ ವಿಕೃತ ಗೊಂಚಲು ಇದನ್ನ ನಿರ್ವಹಣೆ ಮಾಡ್ಕೋಬೇಕು ಅಂತಂದ್ರೆ ಇದಕ್ಕೆ ಆಗಿರ್ತಕ್ಕಂಥ ಭಾಗನ ನಾವು ಕತ್ತರಿಸಿ ನಾಶ ಮಾಡಬೇಕಾಗತ್ತೆ. ಆಮೇಲೆ ಈ ಬೋರ್ಡೋ ಪೇಸ್ಟ್ ಅಂತ ಏನ್ ಹೇಳ್ತೀವಿ ಇದನ್ನ ನಾವು ಕತ್ತರಿಸಿದ ಭಾಗಕ್ಕೆ ಲೇಪನ ಮಾಡಬೇಕಾಗತ್ತೆ. ಇದರ ಜೊತೆಗೆ ಮುಖ್ಯವಾಗಿ ಏನು ಅಂತಂದ್ರೆ ಈ ಸಾವಯವ ಗೊಬ್ಬರಗಳು. ಹೌದೌದು. ಇದರ ಜೊತೆಗೆ ಈ ಲಘು ಪೋಷಕಾಂಶಗಳನ್ನ ನಾವು ಗಿಡಕ್ಕೆ ಚೆನ್ನಾಗಿ ಒದಗಿಸೋದ್ರಿಂದ ಗಿಡದ ಬೆಳವಣಿಗೆ ಚೆನ್ನಾಗಿ ಆಗಿ ಮುಂದಿನ ದಿನಗಳಲ್ಲಿ ಇದು ಬರ್ದಿರ ಆಗುತ್ತೆ. ಇನ್ನು ಮುಖ್ಯವಾಗಿ ಮಾವಿಗೆ ಸಾಕಷ್ಟು ಕೀಟಪೀಡೆಗಳು ಕೂಡ ಈ ಒಂದು ಹೂವಿನ ಒಂದು ಸಮಯದಲ್ಲಿ ಚಳಿಗಾಲದಲ್ಲಿ ಬಾಧಿಸ್ತವೆ. ಹೌದು. ಆ ಕೀಟಗಳು ಯಾವ್ಯಾವು ಅಂತೀರಿ? ಈ ಮಾವಿನ ಬೆಳೆಗೆ ಬರ್ತಕ್ಕಂಥ ಹಲವಾರು ಕೀಟಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂತಂತಂದ್ರೆ ಈ ಜಿಗಿ ಹುಳು ಅಂತಂದೇಳಿ, ಆಮೇಲೆ ಕಾಂಡಕೊರಕ, ಇವೆರಡು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅಂದ್ರೆ ಜಿಗಿ ಹುಳುಗಳು ಹೇಗೆ ಹಾನಿಯನ್ನು ಉಂಟು ಮಾಡ್ತವೆ ಅಂತೀರಿ? ಈ ಜಿಗಿ ಹುಳು ಏನಾಗುತ್ತೆ, ಈ ಕೀಟಗಳು ಸಾಮಾನ್ಯ ನವೆಂಬರ್ ತಿಂಗಳಿನಿಂದ ಫೆಬ್ರವರಿ ತಿಂಗಳವರೆಗೆ ಈ ಹೂ ಬಿಡೋ ಅಂತ ಸಮಯದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಆಮೇಲೆ ಇವು ಈ ಎಲೆಗಳ ಮೇಲೆ ಜಿಗಿತಾ ಇರ್ತವೆ. ಅವಾಗ ಏನಾಗುತ್ತೆ, ಈ ನಾವು ಈ ತರಗೆಲೆನ ಅಲ್ಗಾಡಿಸಿದ್ರೆ ಯಾವ ರೀತಿ ಶಬ್ದ ಬರುತ್ತಾ ಆ ರೀತಿ ಒಂದು ಶಬ್ದ ಬರ್ತಾ ಇರುತ್ತೆ. ಆಮೇಲೆ ಈ ಹುಳುಗಳು ಏನಿರ್ತವೆ, ಈ ಎಳೆದಾಗಿರ್ತಕ್ಕಂಥ ಈ ಒಂದು ರೆಂಬೆಗಳು ಅಥವಾ ಎಲೆಗಳಿಂದ ರಸ ಹೀರಿ ಒಂದು ರೀತಿ ಲಕ್ಷಣ ಕಾಣಿಸ್ತದೆ, ಅದನ್ನ ಜಿಗಿ ಸುಡು ಅಂತ ಹೇಳ್ತೀವಿ. ಸುಟ್ಟಂಗೆ ಕಾಣುತ್ತೆ. ಸುಟ್ಟಂಗೆ ಕಾಣುತ್ತೆ. ಈ ಜಿಗಿ ಹುಳು ಹಾನಿ ಜಾಸ್ತಿ ಆದಾಗ ಏನಾಗುತ್ತೆ, ಈ ಹೂವಿನ ಮೊಗ್ಗು ಇವೆಲ್ಲ ಸಹ ಬಾಡಿ ಉದುರೋಗ್ತವೆ. ಆಮೇಲೆ ನಾನು ಆಗ್ಲೇ ಹೇಳಿದಂಗೆ ಈ ಕೀಟಗಳು ಎಲೆ ಮತ್ತೆ ಹೂಗೊಂಚಲ ಮೇಲೆ ಸಿಹಿಯಾಗಿರ್ತಕ್ಕಂತ ಒಂದು ಅಂಟು ದ್ರವ ಬೀಳುತ್ತೆ. ಸೊ ಇದ್ರ ಮೇಲೇನೆ ಈ ಕಪ್ಪಾದ ಬೂಸ್ಟ್ ನಾನು ಆಗ್ಲೇ ಹೇಳಿದ ಕಪ್ಪು ಕಾಡಿಗೆ ರೋಗ ಅಂತೇಳಿ, ಸೊ ಅದು ಬೆಳೆಯುವಂತದ್ದು. ಸೊ ಇದು ಜಾಸ್ತಿ ಆದ್ರೆ ಒಮ್ಮೊಮ್ಮೆ ಇಳುವರಿನಲ್ಲಿ 25-60% ವರೆಗೂ ಸಹ ಕಡಿಮೆ ಆಗಿರುವಂತ ನಿದರ್ಶನಗಳು ಇದೆ. ಹಾಗಾಗಿ ಜಗಿ ಹುಳು ತುಂಬಾ ಪ್ರಮುಖವಾಗಿರ್ತಕ್ಕಂತ ಒಂದು ಕೀಟಪೀಡೆ. ಇನ್ನು ಈ ಜಿಗಿ ಹುಳುವಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಈ ಜಿಗಿ ಹುಳ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಹಲವಾರು ಕ್ರಮಗಳಿದೆ. ಸೊ ಅದರಲ್ಲಿ ಕೆಲವು ಮುಖ್ಯವಾಗಿ ಇರ್ತಕ್ಕಂಥದ್ದು ಅಂತಂದ್ರೆ ಈ ಅಂತರ ಸ್ಪೇಸಿಂಗ್ ಅಂತ ಏನ್ ಹೇಳ್ತೀವಿ, ಇದು ಒಂದು 10 ಮೀಟರ್ಗೆ 10 ಮೀಟರ್ ಅಂತರ ಕೊಡಬೇಕು, ಅಥವಾ ಅಂತರ ಅಥವಾ 12 ಮೀಟರ್ಗೆ 12 ಮೀಟರ್ ಅಂತರ ಕೊಡಬೇಕು. ಅಂತರದಲ್ಲಿ ನಾಟಿ ಮಾಡೋದ್ರಿಂದ ಈ ಕೀಟಗಳ ಹಾವಳಿ ಕಡಿಮೆ ಆಗುತ್ತೆ. ಕೆಲವೊಮ್ಮೆ ತುಂಬಾ ಕ್ಲೋಸ್ ಒತ್ತಾಗಿ ನಾಟಿ ಮಾಡಿದಾಗ ರೋಗಗಳು ಜೊತೆಗೆ ಕೀಟಗಳ ಸಮಸ್ಯೆನೂ ಜಾಸ್ತಿ ಆಗ್ತವೆ. ಸರಿ ಸರಿ. ಹಾಗಾಗಿ ಸ್ವಲ್ಪ ಒಳ್ಳೆ ಸ್ಪೇಸಿಂಗ್ ಅಂತರ ಕೊಟ್ಟು ನಾಟಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಅಂದ್ರೆ ಒತ್ತಾಗಿ ನಾವು ನಾಟಿ ಮಾಡ್ಕೊಂಡ್ರೆ ನಾವು ಎಲ್ಲ ಕೊಯ್ಲೆಲ್ಲ ಆದ್ಮೇಲೆ ಕೆಲವೊಂದು ರೆಂಬೆಗಳನ್ನ ಸೌರಬೇಕಾಗುತ್ತೆ. ಸೌರೋದ್ರಿಂದಲೂ ದಟ್ಟಣೆ ಕಡಿಮೆ ಮಾಡಬಹುದು, ದಟ್ಟಣೆ ಕಡಿಮೆ ಮಾಡ್ಕೋಬಹುದು. ಇದಾದ್ಮೇಲೆ ಇದರ ಜೊತೆಗೆ ಈ ಹೂ ಬಿಡೋಕೆ ಮುಂಚೆ ಮತ್ತೆ ಕಾಯಿ ಕಚ್ಚಿದ ಕೂಡಲೇ ಕೆಲವು ಕೀಟನಾಶಕಗಳಿದೆ. ಇಮಿಡಾ ಕ್ಲೋಪ್ರಿಡ್ ಅದು 0.3 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಅಥವಾ ಈ ಲ್ಯಾಂಬ್ಡಾ ಸೈಲೋತ್ರಿನ್ ಇದು 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಇದನ್ನ ಬೆರೆಸಿ ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ. ಮತ್ತೆ ಜೊತೆಗೆ ಈ ಕೀಟದ ಹಾವಳಿ ನೋಡ್ಕೊಂಡು ಅವಶ್ಯ ಇದ್ರೆ ಒಂದು 15 ದಿವಸಗಳಿಗೊಮ್ಮೆ ಸಿಂಪಡಣೆಯನ್ನ ಪುನರಾವರ್ತನೆ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮಾಡಿಕೊಂಡು ಈ ಒಂದು ಜಿಗಿಹುಳನ್ನ ನಿರ್ವಹಣೆ ಮಾಡ್ಕೋಬೇಕು. ಇನ್ನೊಂದು ತಾವು ತಿಳಿಸಿದ್ದು ಈ ಮಾವಿನ ಬೆಳೆಗೆ ಬರುವಂತ ಮುಖ್ಯವಾದ ಕೀಟಪೀಡೆ ಅಂದ್ರೆ ಕಾಂಡ ಕುರಿಯುವಂತ ಹುಳು. ಹೌದು. ಈ ಕಾಂಡ ಕುರಿಯುವಂತ ಹುಳು ಮಾವಿನ ಬೆಳೆಗೆ ಹೇಗೆ ತೊಂದರೆ ಕೊಡುತ್ತೆ? ಈ ಕಾಂಡ ಕೊರೆಯುವಂತ ಹುಳು ಮಾವಿನ ಬೆಳೆಗೆ ದೊಡ್ಡ ಶತ್ರು ಅಂತಲೇ ನಾವು ಹೇಳ್ಬೋದು. ಯಾಕೆಂದ್ರೆ ಇದು ಇಡೀ ಮರಗಳೇ ಒಣಗೋಗೋದಕ್ಕೆ ಕಾರಣ ಆಗುತ್ತೆ. ಕೆಲವೊಮ್ಮೆ ಕೆಲವು ರೈತರು ಸಮಯಕ್ಕೆ ಸರಿಯಾಗಿ ತೋಟದಲ್ಲಿ ಓಡಾಡಿ ಇದನ್ನ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಮರಗಳೇ ಒಣಗೋಗ್ತವೆ. ಹಾಗಾಗಿ ನಾವು ಆಗಾಗ ತೋಟದಲ್ಲಿ ಓಡಾಡಿಕೊಂಡು ನೋಡಬೇಕಾಗುತ್ತೆ. ಹೌದೌದು. ಓಡಾಡಿಕೊಂಡು ಈ ಲಕ್ಷಣಗಳನ್ನ ಗಮನಿಸಿ ಈ ಏನಾದರೂ ಇದ್ರೆ ತಕ್ಷಣ ನಾವು ಅದನ್ನ ನಿರ್ವಹಣೆ ಕ್ರಮಗಳನ್ನು ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಏನ್ ಲಕ್ಷಣಗಳಿಗೆ ಗಮನಿಸಬೇಕು ಅಂತೀರಿ? ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಹೆಣ್ಣು ಕೀಟ ಏನಿದೆ ಈ ಮರದ ಈ ತೊಗಟೆ ಏನಿರುತ್ತೆ ಸಡಿಲವಾಗಿರುವಂತ ಕಡೆ ಇದು ಮೊಟ್ಟೆಗಳಿರುತ್ತೆ ಆ ಬಿರುಕುಗಳಲ್ಲಿ. ಈ ಮೊಟ್ಟೆಗಳಿಂದ ಏನು ಮರಿ ಹುಳುಗಳು ಹೊರಗೆ ಬರ್ತವೆ ಅದನ್ನ ಕಾಂಡ ಕೊರೆದು ತಿಂದ್ಕೊಂಡು ಒಳಗಡೆ ಹೋಗ್ತವೆ. ಆ ಒಳಗೆ ಹೋಗಿ ಹೋಗಿ ಹಾಗೆ ಈ ರೀತಿಯ ಮರಗಳ ಕೆಳಗಡೆ ಈ ಪುಡಿ ಉದುರಿರ್ತಕ್ಕಂಥ ಲಕ್ಷಣಗಳು ಕಾಣಿಸ್ತವೆ. ಈಗ ನಾವು ಒಂದು ಮರದನ್ನ ಕುಯ್ದಾಗ ಯಾವ ರೀತಿ ಪೌಡ್ರು ಬೀಳುತ್ತೆ ಆ ರೀತಿಯ ಪುಡಿ ಈ ಕಾಂಡ ಕೊರಕ ಇರತಕ್ಕಂಥ ಮರಗಳ ಹತ್ರ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಆಮೇಲೆ ಏನಾಗುತ್ತೆ ಈ ರೀತಿಯ ಹಾನಿಗೆ ಒಳಗಾಗಿರ್ತಕ್ಕಂಥ ಮರದ ರೆಂಬೆಗಳು ಈ ಕ್ರಮೇಣವಾಗಿ ಒಣಗ್ಬಿಟ್ಟು ಮರಗಳು ಸಾಯುತ್ತವೆ. ಈ ಕೀಟದ ಹಾವಳಿ ವರ್ಷ ಪೂರ್ತಿ ಕಂಡು ಬರ್ತಾ ಇರುತ್ತೆ. ಆಮೇಲೆ ವಿಶೇಷವಾಗಿ ಏನು ಇದು ಸ್ವಲ್ಪ ಸಿಹಿ ಹೆಚ್ಚು ಇರತಕ್ಕಂಥ ತಳಿಗಳಲ್ಲಿ ಈ ಕಾಂಡ ಕೊರೆಯುವ ಹುಳ ಜಾಸ್ತಿ ಇದೆ ಅನ್ನೋದು ಒಂದು ಕಂಡು ಬಂದಿದೆ. ಬಾದಾಮಿ ಅಂತೀವಲ್ಲ, ಅದರಲ್ಲಿ ಸ್ವಲ್ಪ ಜಾಸ್ತಿ ಆಲ್ಫಾನ್ಸೋ ತಳಿಯಲ್ಲಿ. ಹೌದೌದು. ಇನ್ನು ಈ ಕಾಂಡ ಕೊರೆಯುವ ಹುಳುವಿನ ನಿರ್ವಹಣೆಯನ್ನ ಮತ್ತು ನಿಯಂತ್ರಣವನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಈ ಕಾಂಡ ಕೊರೆಯುವ ಹುಳ ನಿರ್ವಹಣೆಗೆ ನಾನು ಮೊದಲೇ ಹೇಳಿದಂಗೆ ತೋಟದಲ್ಲಿ ನಾವು ಓಡಾಡಿ ಇದನ್ನ ಗುರುತಿಸಬೇಕು ಒಂದು. ಆಮೇಲೆ ಈ ಕಾಂಡ ಕೊರಕ ಹಾವಳಿಯಿಂದ ಒಣಗಿರ್ತಕ್ಕಂಥ ಮರದ ಭಾಗಗಳನ್ನ ಕತ್ತರಿಸಿ ಸುಟ್ಟು ನಾಶ ಮಾಡಿಬಿಡ್ಬೇಕು. ಸರಿ. ಆಮೇಲೆ ಮುನ್ನೆಚ್ಚರಿಕೆಯಾಗಿ ನಾವು ಈ ಮರಗಳ ಬುಡಗಳ ಸುತ್ತಲೂ ಸಹ ಈ ಕಾರ್ಬೋಫುರಾನ್ ಅಥವಾ ಫೋರೇಟ್ ಒಂದು 5-10 ಗ್ರಾಂ ಈ ಹರಳು ಏನ್ ಬರುತ್ತೆ ಇದನ್ನ ಹಾಕ್ಬಿಟ್ಟು ಮಣ್ಣಲ್ಲಿ ಅದನ್ನ ಬೆರೆಸಬೇಕಾಗುತ್ತೆ. ಆಮೇಲೆ ಈ ಹಾನಿ ಆಗಿರ್ತಕ್ಕಂಥ ಮರಗಳು ನಮಗೆ ಕಾಣಿಸಿದಾಗ ಈ ಮರಗಳ ಕಾಂಡದ ಮೇಲೆ ಸಡಿಲ ಆಗಿರ್ತಕ್ಕಂಥ ತೊಗಟೆಯನ್ನ ನಾವು ತೆಗಿಬೇಕು. ತೆಗೆದು ಸ್ವಚ್ಛಗೊಳಿಸ್ಬಿಟ್ಟು ಈ ಒಳಗಡೆ ಹುಳ ಇರುತ್ತೆ, ಆ ಹುಳನ ತೆಗೆಯೋದಕ್ಕೆ ಈ ಒಂದು ಸಣ್ಣ ತಂತಿ, ಸೈಕಲ್ ಸ್ಪೋಕ್ಸ್ ಇರುತ್ತೆ ಅಥವಾ ಕಬ್ಬಿಣದ ತಂತಿ, ಇದನ್ನ ಒಳಗಡೆಗೆ ನಾವು ಚುಚ್ಚಿಬಿಟ್ಟು ಆ ಹುಳನ ಹೊರ ತೆಗೆದು ಅದನ್ನ ಸಾಯಿಸಬೇಕಾಗುತ್ತೆ. ಅಲ್ಲೇ ಚುಚ್ಚಿ ಅಲ್ಲೇ ಸಾಯಿಸಬಹುದು ಅಂತೀರಾ? ಸಾಯಿಸಬಹುದು, ಸಾಯಿಸಬಹುದು. ಆಮೇಲೆ ಕೆಲವೊಮ್ಮೆ ಅದು ಸಿಗದೇನು ಇರ್ಬೋದು, ನಾವು ಅವಾಗ ಏನ್ ಮಾಡ್ಬೇಕಾಗತ್ತೆ, ಈ ಡೈಕ್ಲೋರೋವಾಸ್ DDVP ಅಂತ ಬರುತ್ತೆ, ಇದು 10 ml 1 L ನೀರಿಗೆ ಈ ಬೆರೆಸಿರ್ತಕ್ಕಂತ ಒಂದು ದ್ರಾವಣ ಏನಿರುತ್ತೆ ಸಿರಂಜ್ ಮೂಲಕ ತಗೊಂಡು ಆ ರಂಧ್ರಕ್ಕೆ ನಾವು ಪಿಚಕಾರಿ ಬಿಡಬೇಕಾಗುತ್ತೆ, ಮಾಡಿ ಆ ರಂಧ್ರನ ಮಣ್ಣು ಅಥವಾ ಸಗಣಿಯಿಂದ ಮುಚ್ಚಬೇಕಾಗುತ್ತೆ. ಅಂದ್ರೆ ಘಾಟ್ ವಾಸನೆ ಉಂಟು ಮಾಡೋದಕ್ಕೆ. ಹೌದು, ಉಂಟು ಮಾಡಿ ಒಳಗಡೆ ಹುಳು ಎಲ್ಲೇ ಇದ್ರು ಸಹ ಅದು ಸತ್ತೋಗುತ್ತೆ. ಸರಿ ಸರಿ. ಆಮೇಲೆ ಇದರ ಜೊತೆಗೆ ಇದೇ ಡೈಕ್ಲೋರೋವಾಸ್ 10 ml ಜೊತೆಗೆ ಈ ಕಾಪರ್ ಆಕ್ಸಿಕ್ಲೋರೈಡ್ ಆಗ್ಲೇ ಹೇಳಿದ್ದೆ, COC ಅಂತ, ಇದು 20 g. ಈ ಎರಡನ್ನು ಸೇರಿಸಿ ತಯಾರಿಸಿರ್ತಕ್ಕಂಥ 1 L ನೀರಿಗೆ ತಯಾರಿಸಿರ್ತಕ್ಕಂಥ ದ್ರಾವಣ ಏನಿದೆ ಈ ನಾವು ಸ್ವಚ್ಛಗೊಳಿಸಿರ್ತಕ್ಕಂಥ ಕಾಂಡಕ್ಕೆ ಲೇಪನ ಮಾಡಬೇಕು. ಆಮೇಲೆ ಮುನ್ನೆಚ್ಚರಿಕೆಯಾಗಿ ಈ ದ್ರಾವಣವನ್ನು ನೆಲದಿಂದ 2-3 ಎತ್ತರದವರೆಗೆ ಮರದ ಬುಡಕ್ಕೆ ಬಳಿಯೋದ್ರಿಂದ ಮುಂದಿನ ದಿನಗಳಲ್ಲಿ ಕಾಂಡ ಕೊರಕ ಹೊಸದಾಗಿ ಬರೋದು ತಪ್ಪುತ್ತೆ. ಇದು ಒಂದು ಬಹಳ ಮುಖ್ಯವಾದ ಒಂದು ಅಂಶ ಅಂತೇಳಿ. ಹೌದು. ಮತ್ತೆ ಬೇರೆ ತಂತ್ರಜ್ಞಾನಗಳು ಏನಾದರೂ ಇದಾವೆ ಈ ಕಾಂಡ ಕೊರೆಯುವಂತ ಹುಳು ನಿಯಂತ್ರಣ ಮಾಡೋಕ್ಕೆ? ಇದರ ಜೊತೆಗೆ IHR ಬೆಂಗಳೂರು ಕೇಂದ್ರದಿಂದ ಸೀಲರ್ ಮತ್ತೆ ಹೀಲರ್ ಅಂತಕ್ಕಂತ ಒಂದು ಪೌಡರ್ ಇದನ್ನ ಅಭಿವೃದ್ಧಿಪಡಿಸಿದ್ದಾರೆ, ಮಾಡಿದ್ದಾರೆ. ಸೊ ಇದನ್ನು ಸಹ ನಾವು ಬಳಸಿ ಮಾಡ್ಕೋಬಹುದು. ಆಮೇಲೆ ಜೊತೆಗೆ ಇನ್ನೊಂದು ಏನಂತಂದ್ರೆ ಈ ಕಾಂಡಕೊರಕ ಈ ಒಂದು ಹಾನಿ ಆಗಿರ್ತಕ್ಕಂಥ ಮರಗಳಿಗೆ ಈ ಪೋಷಕಾಂಶಗಳ ಕೊರತೆ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಆ ಮರನ ನಾವು ವಿಶೇಷವಾಗಿ ಮಾಡೋದಕ್ಕಾಗಿ ಒಂದು 100 g ಅಷ್ಟು ಯೂರಿಯಾ, ಆಮೇಲೆ 200 g SSP ಮತ್ತು 100 g MOP ಈ ರಸಗೊಬ್ಬರಗಳನ್ನ ನೀರಿನಲ್ಲಿ ಕರಗಿಸಿ ಗಿಡದ ಸುತ್ತ ಚೆನ್ನಾಗಿ ಸುರಿಯೋದ್ರಿಂದ ಏನಾಗುತ್ತೆ, ಪೋಷಕಾಂಶಗಳ ಲಭ್ಯತೆ ಚೆನ್ನಾಗಿ ಗಿಡ ಬೇಗ ಪುನಃಚೇತನ ಆಗುತ್ತೆ, ಅನುಕೂಲ ಆಗುತ್ತೆ. ಇನ್ನ ಈ ಮಾವಿನ ಬೆಳೆನಲ್ಲಿ ಈ ಲಘು ಪೋಷಕಾಂಶಗಳ ಸಿಂಪಡಣೆ ಕೂಡ ಮಾಡಬೇಕಾಗತ್ತೆ. ಹೌದು. ಈಗ ಮಾವು ಬೆಳೆಗೆ ಇತರೆ ಬೆಳೆಗಳಂತೆ ಸಾರಜನಕ ರಂಜಕ ಪೊಟ್ಯಾಷ್ ಜೊತೆಗೆ ಇತರೆ ಲಘು ಪೋಷಕಾಂಶಗಳ ಅವಶ್ಯಕತೆನೂ ತುಂಬಾ ಇದೆ. ಇದನ್ನ ನಾವು ಯಾವ ರೀತಿ ಗಮನಿಸಬಹುದು ಅಂತಂದ್ರೆ ಈ ಕೊರತೆ ಆದಾಗ ಈ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ, ಆಮೇಲೆ ಈ ಗಿಣ್ಣುಗಳ ಮಧ್ಯದ ಅಂತರ ಏನಾಗುತ್ತೆ ಕಡಿಮೆ ಆಗ್ತವೆ, ಆಮೇಲೆ ಈ ಎಲೆಗಳು ಸಹ ಈ ಹೂವಿನ ಗೊಂಚಲಂತೆ ಮಾರ್ಪಾಟಾಗ್ತವೆ, ಜೊತೆಗೆ ಹೂವು ಕಾಯಿ ಹಣ್ಣು ಉದುರೋದು ಕಂಡು ಬರುತ್ತೆ, ಆಮೇಲೆ ಈ ಹಣ್ಣಿನ ತಿರುಳು ಏನಿದೆ ಇದರಲ್ಲಿ ಸ್ಪಾಂಜಿ ಟಿಶ್ಯೂ ಅಂತ ಹೇಳ್ತೀವಿ ಅದು ಕಂಡು ಬರುತ್ತೆ, ಇದರಿಂದ ಗುಣಮಟ್ಟ ಕುಂಠಿತ ಆಗಿಬಿಟ್ಟು ಕಾಯಿ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಇವೆಲ್ಲ ಸಹ ಲಘು ಪೋಷಕಾಂಶಗಳ ಕೊರತೆಯಿಂದ ಆಗ್ತಕ್ಕಂಥ ಕೆಲವು ತೊಂದರೆಗಳು. ಅಂದ್ರೆ ಇದಕ್ಕೆ ಒಂದು ನಿವಾರಣೆ ಹೇಗೆ ಅಂತೀರಿ? ಇದನ್ನ ನಿವಾರಣೆ ಮಾಡ್ಕೋಬೇಕು ಅಂತಂದ್ರೆ IHR ಬೆಂಗಳೂರು ಅವರು ಅಭಿವೃದ್ಧಿ ಪಡಿಸಿರ್ತಕ್ಕಂತ ಈ ಮಾವು ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ. ಇದನ್ನ ಯಾವ ರೀತಿ ಅಂತಂದ್ರೆ ಪ್ರತಿ 200 L ನೀರಿಗೆ 1 kg ಈ ಮ್ಯಾಂಗೋ ಸ್ಪೆಷಲ್ ಅನ್ನ, ಇದ್ರ ಜೊತೆಗೆ 1 20 ನಿಂಬೆಹಣ್ಣಿನ ರಸ, ಅದ್ರ ಜೊತೆಗೆ 1 rupee ಬೆಲೆಯ ಒಂದು ಶಾಂಪೂ 10 packs ಇಷ್ಟನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಸ್ಬಿಟ್ಟು ಅಟ್ಲೀಸ್ಟ್ 2 times ಈ ಜುಲೈ ಇಂದ ಆಗಸ್ಟ್ ಅವ್ರಿಗೆ 1 time ಮತ್ತೆ ಈ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಇನ್ನೊಂದ್ ಸಾರಿ, ಆಮೇಲೆ ಸಾಧ್ಯ ಆದ್ರೆ ಒಂದು ಬಟಾಣಿ ಗಾತ್ರ ಕಾಯಿ ಆದಾಗ 2-3 ಸಿಂಪರಣೆ ವರ್ಷದಲ್ಲಿ ಮಾಡೋದ್ರಿಂದ ಈ ಕಾಯಿಗಳ ಗುಣಮಟ್ಟ ವಿಶೇಷವಾಗಿ ಹೆಚ್ಚುತ್ತೆ. ಅಂದ್ರೆ ಮುಖ್ಯವಾಗಿ ಜುಲೈ ಆಗಸ್ಟ್ ನಲ್ಲಿ ನಾವು ಎಲೆಗಳಿಗೆ ಸಿಂಪರಣೆ ಮಾಡಬೇಕಾಗುತ್ತೆ, ನವೆಂಬರ್ ಡಿಸೆಂಬರ್ ಅಲ್ಲಿ ಹೂವನ್ನು ಸೇರಿಸಿ ಸಿಂಪರಣೆ ಮಾಡಬೇಕಾಗುತ್ತೆ, ಮತ್ತೆ ಇನ್ನೊಂದು ತಾವು ಹೇಳಿದಾಗೆ ಗೋಲಿ ಗಾತ್ರದ ಹಂತದಲ್ಲಿದ್ದವಲು ಕೂಡ ಅದನ್ನ ಕಾಯಿಗಳ ಮೇಲೆ ಕೂಡ ಸಿಂಪರಣೆ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಈ ಲಘು ಪೋಷಕಾಂಶಗಳ ಕೊರತೆಯನ್ನು ನೀಗಿಸಬಹುದು, ಒಳ್ಳೆಯ ಗುಣಮಟ್ಟದ ಹಣ್ಣಿನ ಇಳುವರಿಯನ್ನು ಕೂಡ ನಾವು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಖಂಡಿತ. ರೈತ ಬಾಂಧವರೇ, ತಮಗೆ